ಕಾಮಾಂತರಂಗ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಗ್ರಾಮಾಂತರಂಗದೊಳಗ ಕೇಳಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಆಹಾರದ ಪಾತ್ರ ಕುರಿತು ಆಹಾರ ವಿಜ್ಞಾನಿ ಡಾಕ್ಟರ್ ಶಿಲ್ಪಾ ಹೆಚ್ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಗೀತೆಗಳನ್ನು ಕೇಳಬಹುದು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಿಲ್ಪಾ ಅವರು ನಮ್ಮೊಟ್ಟಿಗಿದ್ದಾರೆ. ಇವತ್ತು ಆಹಾರ ಅನ್ನೋದೊಂದು ವಿಜ್ಞಾನವೇ, ಈ ಒಂದು ಆಹಾರ ಪದ್ಧತಿ ಅದರ ಕ್ರಮಗಳು ಇವತ್ತು ನಮ್ಮಲ್ಲಿ ಸಾಕಷ್ಟು ಅಗತ್ಯವಾಗಿದೆ. ಈ ನಿಟ್ಟಿನೊಳಗಡೆಗೆ ನಮ್ಮ ಪೋಷಣೆ ಮತ್ತು ಬೆಳವಣಿಗೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಆಹಾರ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಇವತ್ತು ನಿಮಗೆಲ್ಲರಿಗೂ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಡಾಕ್ಟರ್ ಶಿಲ್ಪಾ ಅವರು ನಮ್ಮೊಟ್ಟಿಗಿದ್ದಾರೆ. ನಮಸ್ಕಾರ ಮೇಡಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಶ್ರೋತೃಗಳಿಗೆಲ್ಲ ನಮಸ್ಕಾರ. ಮೇಡಮ್, ಆಹಾರನೂ ಒಂದು ಪದ್ಧತಿ, ಅಂದ್ರೆ ಅದೊಂದು ವಿಜ್ಞಾನ, ಅದಕ್ಕೂ ಒಂದು ಶಿಸ್ತು ಬೇಕು ಅಂತಕ್ಕಂಥದ್ದು ಎಲ್ರಿಗೂ ತಿಳಿದಿರತಕ್ಕಂಥ ಸಂಗತಿ. ಎಷ್ಟೋ ಸಲ ಈ ಆಹಾರದ ಏರುಪೇರಿನಿಂದಾಗಿಯೂ ಸಹಿತ ನಮ್ಮ ದೇಹದ ಆರೋಗ್ಯವೂ ಸಹಿತ ಹದಗೆಡುವ ಸಾಧ್ಯತೆಗಳು ಇರ್ತದೆ. ಒಂದು ಬಹಳ ಮುಖ್ಯವಾಗಿ ಈ ಆಹಾರ ಅಂದ್ರೆ ಏನು ಮತ್ತು ಆಹಾರ ನಮಗೆ ಏಕೆ ಬೇಕು, ಆಹಾರಗಳಲ್ಲಿ ಎಷ್ಟು ವಿಧಗಳು ಇದಾವೆ ಅಂತಕ್ಕಂಥದ್ದನ್ನ ಮೊದಲಿಗೆ ನಮ್ಮ ಕೇಳುಗರಿಗೆ ತಿಳಿಸಬೇಕು ಮೇಡಮ್. ಖಂಡಿತ. ಅಹಂ ಅನ್ನಂ ಅಂತ ಹೇಳಿ ಅಥರ್ವ ವೇದದಲ್ಲಿ ಹೇಳಲಾಗಿದೆ. ಇದರ ತಾತ್ಪರ್ಯ ಏನು ಅಂತಂದ್ರೆ, ನಮ್ಮ ಆರೋಗ್ಯ, ನಮ್ಮ ದೈಹಿಕ ಆರೋಗ್ಯ ಇರಬಹುದು, ಮಾನಸಿಕ ಆರೋಗ್ಯ ಇರಬಹುದು, ಇದೆಲ್ಲವೂ ಸಹ ನಾವು ತಿಂತಕ್ಕಂತ ಅನ್ನದ ಮೇಲೆ ಅಂದ್ರೆ ಆಹಾರದ ಮೇಲೆ ಅವಲಂಬಿತ ಆಗಿದೆ ಅಂತ ಹೇಳಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಹಾರ ನಮ್ಮ ಮೂಲಭೂತ ಅವಶ್ಯಕತೆಗಳಲ್ಲಿ ಮೊದಲನೇ ಸ್ಥಾನ ಗಿಟ್ಟಿಸ್ಕೊಂಡಿದೆ. ಸೊ ಹಾಗಾಗಿ ಆಹಾರ ನಮಗೆ ಎಲ್ಲದಕ್ಕೂ, ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಗೂ ಹೆಚ್ಚಿಸ್ಲಿಕ್ಕೂ ಬೇಕು, ನಮಗೆ ಬೆಳವಣಿಗೆಗೂ ಬೇಕು, ಶಕ್ತಿ ಕೊಡ್ಲಿಕ್ಕೂ ಬೇಕು, ಇವೆಲ್ಲವೂ ಸಹ ಆಹಾರದ ಕಾರ್ಯಗಳು ಅಂತ ಹೇಳ್ತೀವಿ ನಾವು. ಬರೀ ನಮಗೆ ರೋಗ ನಿರೋಧಕ ಶಕ್ತಿ ಮಾತ್ರ ಅಲ್ಲ, ನಮ್ಮ ಬೆಳವಣಿಗೆನೂ ಆಗ್ಬೇಕು. ಏನು ನಮ್ಮ ಒಂದು ಶಕ್ತಿ, ಯಾವ ರೀತಿ ಒಂದು ವಾಹನ ಚಲಿಸ್ಲಿಕ್ಕೆ ಇಂಧನ ಬೇಕು, ಅದೇ ರೀತಿ ನಮ್ಮ ದೇಹದ ಐಚ್ಛಿಕ ಹಾಗೂ ಅನೈಚ್ಛಿಕ ಕಾರ್ಯಗಳು ನಡೀಲಿಕ್ಕೂ ಸಹ ಆಹಾರ ಬೇಕೇ ಬೇಕು. ಹಾಗಾಗಿ ಅಹಂ ಅನ್ನಂ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನು ಹೇಳ್ತೀನಿ. ಹಾಗೆ ಇಲ್ಲಿ ನಾವು ಆಹಾರವನ್ನ ಯಾವ್ಯಾವ ರೀತಿಯ ಆಹಾರಗಳನ್ನ ಸೇವಿಸ್ತಾ ಇದ್ದೀವಿ ಅಂತ ನಾವು ನೋಡ್ತಾ ಹೋದ್ರೆ, ಆಹಾರವನ್ನ 5 ವಿಧಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಏಕದಳ ಧಾನ್ಯಗಳು ಅಂತ ಹೇಳ್ತೀವಿ. ಅಂದ್ರೆ ನಾವು ತಿಂತಕ್ಕಂತ ಜೋಳ ಇರಬಹುದು, ಅಂದ್ರೆ ರೊಟ್ಟಿ, ಜೋಳದ ರೊಟ್ಟಿ, ಗೋಧಿ ಚಪಾತಿ ಇರಬಹುದು, ಹಾಗೆ ರಾಗಿ ಮುದ್ದೆ ಇರಬಹುದು, ಅನ್ನ ಇರಬಹುದು, ಮತ್ತೆ ನವಣೆ ಇರಬಹುದು, ಕಿರುಧಾನ್ಯಗಳೇನು ಹೇಳ್ತೀವಿ ಸಿರಿಧಾನ್ಯಗಳು, ಅವೆಲ್ಲವೂ ಸಹ ಏಕದಳ ಧಾನ್ಯಗಳಲ್ಲಿ ಬರುತ್ತೆ. ಈ ಧಾನ್ಯಗಳು ನಮಗೆ ಶಕ್ತಿಯನ್ನ, ಶರ್ಕರೆ ಪಿಷ್ಟವನ್ನ ಈ ಧಾನ್ಯಗಳು ನಮ್ಮ ದೇಹಕ್ಕೆ ಇಂಧನದ ರೀತಿಯಲ್ಲಿ ನಮಗೆ ಕೊಡುತ್ತೆ ಅಂತ ಹೇಳ್ಬಹುದು. ಇನ್ನು ಎರಡನೇ ಆಹಾರದ ಗುಂಪು ಯಾವುದು ಅಂತ ನಾವು ನೋಡ್ತಾ ಹೋದ್ರೆ, ಪ್ರೋಟೀನ್ ಇರ್ತಕ್ಕಂತ ಕಾಳುಗಳು, ಬೇಳೆಕಾಳುಗಳು. ಈ ಬೇಳೆಕಾಳುಗಳು ನಮಗೆ ಸಾರಜನಕದ ಜೊತೆಗೆ ನಮಗೆ ಶಕ್ತಿಯನ್ನು ಸಹ ಕೊಡುತ್ತೆ. ಬೆಳವಣಿಗೆಗೆ ಇಂಥ ಆಹಾರಗಳು ಬಹಳ ಮುಖ್ಯ. ಯಾವ ಆಹಾರಗಳು ಅಂತ ನಾವು ನೋಡ್ತಾ ಹೋದ್ರೆ, ಹೆಸರು ಕಾಳು ಇರಬಹುದು, ಮಡಿಕೆ, ಯಾವ್ದು ದ್ವಿದಳ ಧಾನ್ಯಗಳನ್ನ ನಾವು ಸೇವನೆ ಮಾಡ್ತೀವಿ, ಬೇಳೆಕಾಳುಗಳು, ಅವೆಲ್ಲನೂ ಸಹ ಏನು ಈ ಎರಡನೇ ಗುಂಪಿನಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಮೂರನೇದು ನಾವು ಏನು ಅತಿ ಮುಖ್ಯವಾದಂತದ್ದು ರೋಗ ನಿರೋಧಕ ಶಕ್ತಿ ಅಂತ ಅಂದಾಗ ಅದು ಹಣ್ಣು ಮತ್ತು ತರಕಾರಿಗಳ ಗುಂಪು ಅಂತ ಹೇಳ್ಬೋದು. ನಮಗೆ ಒಂದು ದಿನಕ್ಕೆ ಸುಮಾರು 400 ಗ್ರಾಮಿನಷ್ಟು ಒಬ್ಬ ಮನುಷ್ಯನಿಗೆ ಹಣ್ಣು ತರಕಾರಿಗಳ ಅಗತ್ಯತೆ ಇರುತ್ತೆ. ಅಂದ್ರೆ ದಿನಕ್ಕೆ ಒಂದು ಹಣ್ಣು ಮತ್ತು 300 ಗ್ರಾಮ್ನಷ್ಟು ಇತರೆ ತರಕಾರಿಗಳು, ಅಂದ್ರೆ ಸೊಪ್ಪು ತರಕಾರಿ ಇರಬಹುದು ಮತ್ತೆ ಇತರೆ ತರಕಾರಿಗಳಾದಂತ ಯಾವ್ದೊಂದು ಬೆಂಡೆಕಾಯಿ ಇರಬಹುದು ಅಥವಾ ಈ ಗಾರ್ಡ್ಸ್ ಅಂತ ಏನ್ ಹೇಳ್ತೀವಿ ಅವುಗಳೆಲ್ಲ ಸೇರಿ ನಮಗೆ ಒಂದು 300 ಗ್ರಾಮ್ನಷ್ಟು ಸೇವನೆ ಮಾಡ್ಬೇಕಾಗತ್ತೆ. ಇವೆಲ್ಲ ಸೇವನೆ ಮಾಡಿ ನಮ್ಮ ರೋಗ ನಿರೋಧಕ ಶಕ್ತಿ ಬರುತ್ತೆ, ಜೊತೆಗೆ ನಾರಿನ ಅಂಶ ಇರೋದ್ರಿಂದ ಸಾಕಷ್ಟು ರೋಗಗಳಿಂದ ನಾವು ವಿಮುಕ್ತಿಯನ್ನ ಹೊಂದಬಹುದು. ಇನ್ನು ಮುಂದಿನ ಒಂದು ಆಹಾರದ ಗುಂಪು ಯಾವುದು ಅಂತಂದ್ರೆ ಹಾಲು, ಮೊಟ್ಟೆ, ಮೀನು, ಮಾಂಸ, ಇವೆಲ್ಲವೂ ಸಹ ನಮಗೆ ಪ್ರೋಟೀನ್ ಕೊಡ್ತಕ್ಕಂತ ಆಹಾರಗಳು, ಕ್ಯಾಲ್ಸಿಯಂ ಕೊಡ್ತಕ್ಕಂತ ಆಹಾರಗಳಾಗಿವೆ. ಇವು ಸಹ ನಮಗೆ ಏನು ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂತ ಆಹಾರಗಳು ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಎಣ್ಣೆ ಮತ್ತು ಬೆಣ್ಣೆ ಮತ್ತು ಏನು ಸಕ್ಕರೆ ಅಂತ ಹೇಳ್ತೀವಿ, ಇದು ಕೊನೆಯ ಗುಂಪು. ಇದನ್ನ ಸೇವನೆ ಮಾಡಲೇಬೇಕು, ಅತಿ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಏನಾದ್ರೂ ನಾನು ಹೇಳಿದೆ ನಿಮಗೆ ತರಕಾರಿಗಳ ಸೇವನೆ ಜಾಸ್ತಿ ಮಾಡಬೇಕು, ಏಕದಳ ಧಾನ್ಯ ದ್ವಿದಳ ಧಾನ್ಯ ಸೇವನೆ ಜಾಸ್ತಿ ಮಾಡಬೇಕು ಅಂತ, ಅದೇ ರೀತಿ ನಾವು ಇವುಗಳನ್ನ ಸೇವನೆ ಮಾಡಬೇಕು, ಸಕ್ಕರೆ ಮತ್ತು ಎಣ್ಣೆಯ ಅಂಶವನ್ನ, ಆದರೆ ಅತಿ ಕಡಿಮೆ ಸೇವನೆ ಮಾಡಬೇಕು. ಸೊ ಇವು ಐದು ಗುಂಪುಗಳನ್ನ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂತ ಏನ್ ಹೇಳ್ತೀವಿ, ಸಮತೋಲನವಾಗಿ ತಿಂದಾಗ ಮಾತ್ರ ನಮಗೆ ರೋಗ ನಿರೋಧಕ ಶಕ್ತಿ ಬರ್ಲಿಕ್ಕೆ ಸಾಧ್ಯತೆ ಇದೆ. ಅದು ಏನು ಅಂತಂದ್ರೆ ನಮಗೆ ಓವರ್ ನೈಟ್ ಒಂದು ರಾತ್ರಿಯಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿ ಬರೋದಿಲ್ಲ. ನಾವು ಇವತ್ತು ನಾನು ಬ್ಯಾಲೆನ್ಸ್ಡ್ ಫುಡ್ ತಿಂದಿದ್ದೀನಿ ನಾಳೆ ನಂಗೆ ಇಮ್ಯುನಿಟಿ ಬರುತ್ತೆ ಅಂತಲ್ಲ, ಇದು ನಾವು ಕಂಟಿನ್ಯೂಸ್ ಆಗಿ ಪ್ರತಿನಿತ್ಯದ ಆಹಾರದಲ್ಲಿ ನಾವು ಈ ಐದು ಆಹಾರದ ಗುಂಪುಗಳನ್ನ ಸೇವನೆ ಮಾಡ್ತಾ ಹೋದಾಗ ನಮಗೆ ನಮ್ಮ ದೇಹಕ್ಕೆ ಈ ರೋಗ ನಿರೋಧಕ ಶಕ್ತಿ ಅನ್ನೋದು ಬರುತ್ತೆ ಅಂತ ಹೇಳಬಹುದು. ಅಂದ್ರೆ ಈಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಂದ್ರೆ ಏನು, ಇದನ್ನ ಯಾವ ರೀತಿ ನಾವು ವ್ಯಾಖ್ಯಾನಿಸ್ಕೊಳ್ಬಹುದು, ಮತ್ತು ಆ ಪದ್ಧತಿ ಅನ್ನೋದು ದೇಹದಲ್ಲಿ ಯಾವ ಕ್ರಮದಲ್ಲಿ ಅದು ನಡೀತಾ ಇರ್ತದೆ? ರೋಗ ನಿರೋಧಕ ಶಕ್ತಿ ಅಂತಂದ್ರೆ ಆ ಶಬ್ದದಲ್ಲೇ ಇದೆ, ರೋಗವನ್ನು ನಿರೋಧಿಸುವಂತಹ ಶಕ್ತಿ ಅಂತ ಹೇಳಿ ಇದನ್ನ ಸಾಮಾನ್ಯವಾಗಿ ಇಮ್ಯುನಿಟಿ ಅಂತ ಹೇಳಿ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ. ನಾವು ಈ ಇಮ್ಯುನಿಟಿ ಅನ್ನೋದು ಒಂಥರ ನಮ್ಮ ದೇಹದ ಒಂದು ನಮ್ಮ ದೇಶವನ್ನ ಯಾವ ತರ ಸೈನಿಕರು ಕಾಯ್ತಾರೆ ವೈರಿಗಳು ಬರೆದ ಹಾಗೆ, ಅದೇ ರೀತಿ ನಮ್ಮ ದೇಹವನ್ನ ಕಾಪಾಡ್ತಕ್ಕಂತ ಶಕ್ತಿ ಅಂದ್ರೆ ಹೊರಗಿನ ಒಂದು ರೋಗಾಣು, ಯಾವುದೇ ಒಂದು ಬ್ಯಾಕ್ಟೀರಿಯಾ ಇರ್ಬೋದು, ಫಂಗ ಇರ್ಬೋದು, ವೈರಸ್ ಇರ್ಬೋದು, ಯಾವುದೇ ಒಂದು ರೋಗಾಣು ನಮ್ಮ ದೇಹವನ್ನ ಎಂಟ್ರಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಯಾವುದು ಈ ರೋಗ ನಿರೋಧಕ ಶಕ್ತಿ ಸೈನಿಕರ ತರ ಕೆಲಸ ಮಾಡುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಎರಡು ರೀತಿಯ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿಯನ್ನ ಕಾಣಬಹುದು. ಮೊದಲನೇದು ಇನ್ನೇಟ್ ಇಮ್ಯುನಿಟಿ ಅಂತ ಹೇಳ್ತೀವಿ, ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳ್ಬಹುದು. ಯಾವ ರೀತಿ ಬಾರ್ಡರ್ಗೆ ಒಂದಿಷ್ಟು ಜನ ಸೈನಿಕರು ಇರ್ತಾರೆ ಅದು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳ್ತೀವಿ. ಅದು ಇಮಿಡಿಯೇಟ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಅಂದ್ರೆ ನಮ್ಮ ದೇಹದೊಳಗಡೆ ರೋಗಾಣು ಹೋದ ತಕ್ಷಣ ಕೆಲಸ ಮಾಡ್ತಕ್ಕಂಥದ್ದು ಇನ್ನೇಟ್ ಇಮ್ಯುನಿಟಿ. ಇದು ಚರ್ಮ ಇರಬಹುದು, ಮತ್ತೆ ನಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕೆಲವೊಂದು ರಸಗಳು, ಎಸಿಡ್ಗಳು ಇರಬಹುದು, ಮತ್ತೆ ಮೂಗಿನಲ್ಲಿ ಬರ್ತಕ್ಕಂತ ಒಂದು ಮ್ಯೂಕಸ್ ಇರಬಹುದು, ಹಾಗೆ ಕಣ್ಣೀರಿರಬಹುದು, ಮತ್ತೆ ಬೆವರು ಇರಬಹುದು, ಇವೆಲ್ಲವೂ ಸಹ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತೀವಿ. ಯಾವುದೇ ರೋಗಾಣುವನ್ನು ನಮ್ಮ ದೇಹದೊಳಗಡೆ ಹೋಗ್ಲಿಕ್ಕೆ ತಡಿತಕ್ಕಂತ ಮೊದಲ ಸೈನಿಕರು ಅಂತಾನೆ ಹೇಳಬಹುದು. ಹಾಗೆ ಇನ್ನೊಂದು ರೀತಿ ಇಮ್ಯುನಿಟಿ ಇದೆ, ಅಡಾಪ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಅಕ್ವೈರ್ಡ್ ಇಮ್ಯುನಿಟಿ, ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳಿ. ಅಕ್ವೈರ್ಡ್ ಇಮ್ಯುನಿಟಿ ಅಂತ ಅಂದ್ರೆ ಇಲ್ಲಿ ನಾವು ಯಾವುದೇ ಒಂದು ರೋಗಾಣುಗಳಿಗೆ ಒಗ್ಗಿದಾಗ ನಮ್ಮ ದೇಹದಲ್ಲಿ ಆ ಆಂಟಿಬಾಡಿಗಳು ಅಂದ್ರೆ ರೋಗಾಣು ವಿರುದ್ಧ ಹೋರಾಡ್ತಕ್ಕಂತ ಒಂದು ಶಕ್ತಿ ತನ್ನಿಂತಾನೆ ಉತ್ಪತ್ತಿಯಾಗುತ್ತೆ. ಉದಾಹರಣೆಗೆ ನಾವೀಗ ರೈತ ಬಾಂಧವರೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ, ರೈತ ಬಾಂಧವರು ಏನ್ ಮಾಡ್ತಾರೆ, ಯಾವಾಗ್ಲೂ ಮಿನರಲ್ ವಾಟರ್ ನ ತಮ್ಮ ಜೊತೆಗೆ ಇಟ್ಕೊಂಡು ಹೋಗೋದಿಲ್ಲ, ಆರ್ಓ ವಾಟರ್ ಅಥವಾ ಮಿನರಲ್ ವಾಟರ್ ಇರೋದಿಲ್ಲ. ಹಲವಾರು ಬಾರಿ ಅಲ್ಲಿ ಸಿಕ್ತಕ್ಕಂತ ಹೊಲದಲ್ಲಿ ಸಿಕ್ತಕ್ಕಂತ ಹೊಂಡದಲ್ಲಿ ಸಿಕ್ತಕ್ಕಂತ ನೀರಿರ್ಬಹುದು, ಕೊಳೆ ನೀರಿರ್ಬಹುದು, ಈ ರೀತಿ ಕುಡಿತಕ್ಕಂತ ಅಭ್ಯಾಸ ಇರುತ್ತೆ. ಆ ಸಮಯದಲ್ಲಿ ಅವರ ದೇಹದಲ್ಲಿ ಈ ರೋಗಾಣುಗಳ ವಿರುದ್ಧ ಹೋರಾಡ್ತಕ್ಕಂತ ಆಂಟಿಬಾಡಿಗಳು ತನ್ನಿಂತಾನೆ ಉತ್ಪತ್ತಿ ಆಗುತ್ತೆ. ಅಂದ್ರೆ ಅಲ್ಲಿನ ರೋಗಾಣು ಯಾವ್ದಾದ್ರೂ ನೀರ್ನಲ್ಲಿರ್ತಕ್ಕಂತ ರೋಗಾಣು ದೇಹದ ಅಂದ್ರೆ ಅತಿ ಹಾರ್ಮ್ಫುಲ್ ಇರದಂತಹ ರೋಗಾಣು ಯಾವ್ದಾದ್ರು ಸ್ವಲ್ಪ ಪ್ರಮಾಣದಲ್ಲಿ ಏನು ಸಿಂಪ್ಟಮ್ಸ್ ಅನ್ನ ತೋರಿಸ್ತಕ್ಕಂತ ರೋಗಾಣು ಯಾವ್ದಾದ್ರು ಅವರ ದೇಹದೊಳಗಡೆ ಹೋದಾಗ ಆ ರೋಗಾಣು ವಿರುದ್ಧ ಹೋರಾಡ್ತಕ್ಕಂತ ಆಂಟಿಬಾಡಿಗಳು ಅವರ ದೇಹದಲ್ಲಿ ಆಲ್ರೆಡಿ ಉತ್ಪತ್ತಿ ಆಗಿರುತ್ತೆ. ಸೊ ಮುಂದೆ ಯಾವಾಗಾದ್ರೂ ಆ ನೀರನ್ನ ಕುಡಿದಾಗೂ ಸಹ ಅವ್ರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅದೇ ನಾವು ಯಾರಾದ್ರೂ ಆರ್ಓ ವಾಟರ್ ಕುಡಿತಕ್ಕಂತ ಏನು ಪಟ್ಟಣದವರು ಯಾರಾದ್ರೂ ಹೋಗಿ ಆ ನೀರನ್ನ ಕುಡಿದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಅವರಲ್ಲಿ ಒಂದು ಏನಾದ್ರೂ ಸಿಂಪ್ಟಮ್ಸ್, ಜ್ವರ ಅಥವಾ ಬೇದಿ ಆಗೋದು, ಅತಿಸಾರ ಆಗೋದು, ಈ ರೀತಿ ತೊಂದರೆಗಳು ಕಂಡು ಬರುತ್ತೆ. ಇದಕ್ಕೆ ನಾವು ಅಕ್ವೈರ್ಡ್ ಇಮ್ಯುನಿಟಿ, ಸ್ವಾಭಾವಿಕವಾಗಿನೇ ಇನ್ಫೆಕ್ಷನ್ ಅನ್ನ ತಡೆದುಕೊಳ್ತಕ್ಕಂತ ಒಂದು ಆಂಟಿಬಾಡಿಗಳನ್ನ ಉತ್ಪಾದಿಸ್ತಕ್ಕಂತ ಶಕ್ತಿ ಅವರ ದೇಹದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಇಮ್ಯುನಿಟಿ ಇದೆ. ಇದು ಯಾವುದು ಅಂತಂದ್ರೆ ಕೃತಕವಾದಂತ ಇಮ್ಯುನಿಟಿ. ಇಲ್ಲಿ ನಾವು ವ್ಯಾಕ್ಸಿನೇಷನ್ ಅನ್ನ ತಗೋಬಹುದು. ವ್ಯಾಕ್ಸಿನೇಷನ್ ತಗೊಂಡಾಗ ಅಂದ್ರೆ ಏನ್, ನಾವೀಗ ಇಂಜೆಕ್ಷನ್ ತಗೊಳ್ತಾ ಇದೀವಿ ಕೋವಿಡ್ ನೈನ್ಟೀನ್ ವಿರುದ್ಧ ಹೋರಾಡ್ಲಿಕ್ಕೆ. ಆ ವ್ಯಾಕ್ಸಿನೇಷನ್ ಏನು ಅನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಸಣ್ಣ ಡೋಸಿನಲ್ಲಿ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ ಅನ್ನ ನಮ್ಮ ದೇಹದ ಒಳಗಡೆ ಸೇರಿಸಲಾಗತ್ತೆ. ಆ ವೈರಾಣು ಏನಿದೆ ನಮಗೆ ಹಾರ್ಮ್ ಮಾಡೋದಿಲ್ಲ, ಯಾವುದೇ ತೊಂದರೆ ಕೊಡೋದಿಲ್ಲ. ಅದು ಹೋಗಿ ನಮ್ಮ ದೇಹದ ಒಳಗಡೆ ಆಂಟಿಬಾಡಿಗಳು ಉತ್ಪತ್ತಿ ಆಗುತ್ತೆ. ಆ ಒಂದು ಸಣ್ಣ ಪ್ರಮಾಣದ ವೈರಾಣು ನಮ್ಮ ದೇಹದೊಳಗಡೆ ಸೇರಿದಾಗ ಆಂಟಿಬಾಡಿಗಳು ನಮ್ಮ ದೇಹ ರೆಡಿ ಮಾಡಿಟ್ಕೊಳ್ಳುತ್ತೆ, ಸೈನ್ಯವನ್ನ ತಯಾರಿ ಮಾಡಿಟ್ಕೊಳ್ಳುತ್ತೆ. ಆ ವೈರಾಣು ನಮ್ಮ ದೇಹದ ಒಳಗಡೆ ಸೇರುತ್ತೆ, ಇನ್ಫೆಕ್ಷನ್ ಆಗುತ್ತೆ ನಮಗೆ. ಆ ಸಮಯದಲ್ಲಿ ಆ ಒಂದು ಆಂಟಿಬಾಡೀಸ್ ಕಾರ್ಯ ಮಾಡಿ ನಮಗೆ ಯಾವುದನ್ನು ತೊಂದರೆ ಆಗದ ಹಾಗೆ ನಮ್ಮ ದೇಹವನ್ನ ರಕ್ಷಿಸುತ್ತೆ. ಇದಕ್ಕೆ ನಾವು ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ. ಎಲ್ಲರೂ ವ್ಯಾಕ್ಸಿನೇಷನ್ ಖಂಡಿತವಾಗಿ ತಗೊಳ್ಳೇಬೇಕು. ಇನ್ನು ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ, ಅಂದ್ರೆ ತಾಯಿಯ ಮುಖಾಂತರ, ಅಂದ್ರೆ ತಾಯಿ ಏನು ಎದೆ ಹಾಲನ್ನ ಏನು ಕುಡಿಸ್ತಾಳೆ, ಎದೆ ಹಾಲಿನ ಮುಖಾಂತರ ಏನು ಮಗುವಿಗೆ ಬರುತ್ತೆ, ಅದಕ್ಕೆ ನಾವು ಪ್ಯಾಸಿವ್ ಇಮ್ಯುನಿಟಿ ಅಂತೀವಿ. ಅದರಲ್ಲೂ ಮುಖ್ಯವಾಗಿ ಮೊದಲ ಮೂರು ದಿನ ಏನು ಆ ತಾಯಿಗೆ ಹಾಲು ಉತ್ಪತ್ತಿ ಆಗತ್ತೆ, ಎದೆ ಹಾಲು ಏನು ಹಳದಿ ಹಾಲು ಅಂತ ಹೇಳ್ತೀವಿ, ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ, ಅದರಲ್ಲಿ ಸಾಕಷ್ಟು ಇಮ್ಯುನೋಗ್ಲೋಬುಲಿನ್ಸ್ ಇರುತ್ತೆ, ಅದು ಮಗುವನ್ನ ಕೊನೆಯವರೆಗೂ ಕಾಪಾಡುತ್ತೆ ಅಂತ. ಈ ದೇಹ ಅದ್ರೊಳಗಡೆಗೆ ಇರತಕ್ಕಂತಹ ಎಲ್ಲ ಅಂದ್ರೆ ಮನುಷ್ಯನಿಗೆ ಪೂರಕವಾಗಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಇರ್ತವೆ, ವೈರಾಣುಗಳು ಇರ್ತವೆ, ಅವು ನಮ್ಮ ದೇಹವನ್ನ ರಕ್ಷಣೆ ಮಾಡ್ತವೆ. ಸೊ ಇದಕ್ಕೆ ನಮ್ಮ ಆಹಾರ ಪದ್ಧತಿಯು ಸಹಿತ ಒಂದು ಸಪೋರ್ಟಿವ್ ಆಗಿ ತುಂಬಾ ಅಗತ್ಯ ಇದೆ ಅಂತಕ್ಕಂಥದ್ದು. ಹಾಗಾದ್ರೆ ನಾವು ಸೇವಿಸುವ ಆಹಾರ ಈ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದಕ್ಕೆ ಹೇಗೆ ಅದೆಲ್ಲ ಸಹಕಾರಿಯಾಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಿಸಿ. ಖಂಡಿತವಾಗಿ ಇಲ್ಲಿ ನಮಗೆ ಆಹಾರ ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ರೋಗ ನಿರೋಧಕ ಶಕ್ತಿ ಯಾವಾಗ ನಮ್ಮಲ್ಲಿ ಕಡಿಮೆ ಆಗುತ್ತೆ ಅಂತ ನಾವು ನೋಡೋಣ. ಮೊದಲನೇದು ಅಪೌಷ್ಟಿಕತೆ ಇದ್ದಾಗ. ಅಪೌಷ್ಟಿಕತೆ ಅಂತಂದ್ರೆ ನಾವು ಬರೀ ಸಣ್ಣಗೆ ಇದ್ರೆ ಮಾತ್ರ ಅಪೌಷ್ಟಿಕತೆ ಅನ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಮ್ಮ ಭಾರತೀಯರ ನಾವು ನೋಡಿದಾಗ ಪ್ರತಿಯೊಬ್ಬರು ಅಪೌಷ್ಟಿಕತೆಯನ್ನ ನರಳ್ತಾ ಇದ್ದೀವಿ ಅಂತ ಹೇಳ್ಬೋದು. ಕೆಲವೊಂದ್ಸತಿ ಹಿಡನ್ ಹಂಗರ್ ಅಂತ ಹೇಳ್ತೀವಿ, ಅಂದ್ರೆ ಎಲ್ಲಾ ಇರುತ್ತೆ, ಎಲ್ಲಾ ಇದ್ದು ಸಹ ಅವ್ರಿಗೆ ಪೋಷಕಾಂಶ ಕೊರತೆ ಕಂಡು ಬರುತ್ತೆ. ಯಾಕಂದ್ರೆ ಅವರು ಏನು ತಿನ್ಬೇಕು ಅದನ್ನ ತಿಂದಿರೋದಿಲ್ಲ, ಹಾಗಾಗಿ ಅಪೌಷ್ಟಿಕತೆ ಕಂಡು ಬರುತ್ತೆ. ಇನ್ನು ಕೆಲವೊಬ್ರು ಬಡತನದಿಂದ ಏನು ತಿನ್ಲಿಕ್ಕ ಆಗೋದಿಲ್ಲ, ಆ ಸಮಯದಲ್ಲೂ ಸಹ ಅಪೌಷ್ಟಿಕತೆಗೆ ಕುಪೋಷಣೆ ಆಗುತ್ತೆ ಅಂತ ಹೇಳ್ಬಹುದು. ಇನ್ನು ಪೋಷಕಾಂಶಗಳು ಅಸಮತೋಲನ ಇದ್ದಾಗ ಅವಾಗೂ ಸಹ ನಮಗೆ ಏನು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಕುಗ್ಗುತ್ತೆ. ಸರಿಯಾಗಿ ನಿದ್ದೆ ಇಲ್ಲದೆ ಇರೋದನ್ನು ಸಹ ಕಾರಣ ಆಗ್ಬಹುದು ರೋಗ ನಿರೋಧಕತೆ ಶಕ್ತಿ ಕಡಿಮೆ ಆಗ್ಲಿಕ್ಕೆ. ಚಟುವಟಿಕೆ ಇಲ್ಲದ ಜೀವನ ಅಂತ ಹೇಳ್ತೀವಿ, ಅಥವಾ ಜೀವನ ಶೈಲಿ ಏನಿರುತ್ತೆ ಅದರಿಂದನೂ ಸಹ ನಮಗೆ ಈ ರೋಗಾಣುಗಳು ಬೇಗ ನಮ್ಮ ದೇಹಕ್ಕೆ ಹೋಗುತ್ತೆ. ಹಾಗೆ ಕ್ರಾನಿಕ್ ಹೆಲ್ತ್ ಕಂಡೀಷನ್ಸ್ ನೀವೆಲ್ಲ ನೋಡಿರ್ಬೋದು, ಹೆಚ್ಚಾಗಿ ಯಾವ್ದಾದ್ರೂ ರೋಗ ಜೊತೆಗೆ ಇದ್ದವರು ಸಾಯ್ತಾ ಇದ್ದಾರೆ, ಉಳಿದವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಅದನ್ನ ಹೋರಾಡ್ತಕ್ಕಂತ ಶಕ್ತಿ ಇದೆ ಅವರಲ್ಲಿ. ಈಗ ಸಕ್ಕರೆ ಕಾಯಿಲೆ ಇರೋರು ಇರಬಹುದು, ಅಥವಾ ಹೃದಯ ಸಂಬಂಧಿ ರೋಗ ಇರೋರು ಇರಬಹುದು, ಹೈಪರ್ ಟೆನ್ಷನ್ ಅಥವಾ ಬಿ ಪಿ ಇರ್ತಕ್ಕಂಥವ್ರು ಅಂತ ಏನ್ ಹೇಳ್ತೀವಿ, ಅವರಲ್ಲಿನ ಹೆಚ್ಚಾಗಿ ಸಾವುಗಳು ಕಂಡು ಬರ್ತಾ ಇದೆ ಅನ್ನೋದನ್ನ ತಾವು ನೋಡಿರಬಹುದು. ಸೊ ಇದು ಸಹ ಅವರಲ್ಲಿ ಇಮ್ಯುನಿಟಿಯನ್ನ ಕೊರತೆಯಿಂದಾನೇ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಒತ್ತಡದ ಜೀವನ, ಒತ್ತಡ, ಸ್ಟ್ರೆಸ್, ಆಂಗ್ಸೈಟಿ ಅಂತ ಹೇಳ್ತೀವಿ, ಭಯ ಮತ್ತು ಪರಿಸರ ಮಾಲಿನ್ಯ, ಸರಿಯಾದ ಆಹಾರ ಕ್ರಮ ಇಲ್ಲದೆ ಇರೋದು ಸಹ ಇವೆಲ್ಲದಕ್ಕೂ ಕಾರಣ ಆಗಿದೆ ಅಂತ ಹೇಳ್ಬಹುದು. ಇನ್ನ ಯಾವ ಆಹಾರಗಳು ನಮಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚುತ್ತವೆ ಅಂತ ಕೇಳಿದ್ವಿ ನೀವು. ಇಲ್ಲಿ ನಾವು ನೋಡೋದಾದ್ರೆ ನೋ ಸಿಂಗಲ್ ಫುಡ್ ಇಸ್ ಸೂಪರ್ ಫುಡ್ ಅಥವಾ ಮ್ಯಾಜಿಕ್ ಫುಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಒಂದೇ ಒಂದು ಆಹಾರ ತಿಂತಾ ಇದ್ದೀನಿ, ಉದಾಹರಣೆಗೆ ನೀವು ನೋಡಿರ್ಬಹುದು, ನಾನು ದಿನಾಲು ಸ್ಟೀಮ್ ತಗೊಳ್ತಾ ಇದ್ದೀನಿ, ನಾನು ದಿನಾಲು ಕಷಾಯ ಕುಡಿತಾ ಇದ್ದೀನಿ, ನನಗೆ ರೋಗ ಬರೋದಿಲ್ಲ. ಬರೀ ಕಷಾಯದಿಂದ ಮಾತ್ರ ನಾವು ಇದು ಮ್ಯಾಜಿಕ್ ಕಷಾಯ ಅಲ್ಲ, ಅದು ಕಷಾಯ ಬೇಕು, ಆದ್ರೆ ಅದ್ ಒಂದ್ರಿಂದನೇ ಸಾಧ್ಯತೆ ಇಲ್ಲ. ಅದಕ್ಕೆ ನೋ ಸಿಂಗಲ್ ಫುಡ್ ಇಸ್ ಸೂಪರ್ ಫುಡ್ ಅಂತ ಹೇಳಿದ್ದು ನಾನು. ನಾವು ಇಲ್ಲಿ ಪ್ರಮುಖವಾಗಿ ಯಾವ್ಯಾವ ಆಹಾರಗಳನ್ನ ಅಥವಾ ಯಾವ್ಯಾವ ಪೋಷಕಾಂಶಗಳ ಸೇವನೆಯಿಂದ ನಮ್ಮಲ್ಲಿ ಇಮ್ಯುನಿಟಿ ಬರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ನಾನು ಸಸಾರಜನಕ ಅಥವಾ ಪ್ರೋಟೀನ್ ಅಂತ ಹೇಳಿದೆ. ಈ ಪ್ರೋಟೀನ್ ಇರುವಂತ ಆಹಾರಗಳಂದ್ರೆ ಬೇಳೆಕಾಳುಗಳಿರಬಹುದು, ಎಣ್ಣೆ ಕಾಳುಗಳು, ಕೆಲವೊಂದೇನು ನಾವು ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ ಅದರಲ್ಲಿರುತ್ತೆ. ಜೊತೆಗೆ ಮಾಂಸಾಹಾರದಲ್ಲಿ ಹಾಲಿನಲ್ಲಿ ಈ ಪ್ರೋಟೀನ್ ಅಂಶ ಹೆಚ್ಚೇ ಇರುತ್ತೆ. ಇನ್ನೊಂದು ನಾವಿಲ್ಲಿ ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ, ನಮ್ಮ ದೇಹದ ಎಲ್ಲಾ ಅಂಗಾಂಗಗಳು, ಎಲ್ಲಾ ಎಂಜೈಮ್ಸು, ಆಂಟಿಬಾಡೀಸು, ಏನೇನ್ ನಮ್ಮ ದೇಹದಲ್ಲಿ ಅಂಗಾಂಶಗಳಿದೆ ಅದೆಲ್ಲನೂ ಸಹ ಪ್ರೋಟೀನ್ ನಿಂದ ಆಗಿರುತ್ತೆ. ಹಾಗಾಗಿ ಪ್ರೋಟೀನ್ ನಮಗೆ ಬೇಕೇ ಬೇಕು. ಪ್ರೋಟೀನು ನಮಗೆ ಇಮ್ಯುನಿಟಿಯನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರೋಟೀನಿನ ಸೇವನೆ ಅಗತ್ಯ. ಆದ್ರೆ ನಮ್ಮ ಭಾರತೀಯರ ಆಹಾರದಲ್ಲಿ ಪ್ರೋಟೀನಿನ ಕೊರತೆ ಸಾಕಷ್ಟು ಇದೆ. ಪ್ರತಿಯೊಬ್ಬರಲ್ಲೂ ನಾವು ಪ್ರೋಟೀನಿನ ಕೊರತೆಯನ್ನ ಕಾಣಬಹುದು. ಇದ್ದವರಿಂದ ಹಿಡಿದು ಇಲ್ಲದವರವರೆಗೂ ನಾವು ಪ್ರೋಟೀನಿನ ಕೊರತೆಯನ್ನ ನಾವು ಕಂಡು ಬರುತ್ತೆ ಅಂತ ಹೇಳಿ. ಯಾಕೆ ಈ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇದೆ? ಪ್ರಮುಖವಾಗಿ ಏನು ಅಂತಂದ್ರೆ ಜ್ಞಾನದ ಕೊರತೆ. ಇಲ್ಲದವರಲ್ಲಿ ನಾವು ಬಡವರಲ್ಲಿ ನಾವು ಏನು ಇದ್ರಲ್ಲಿ ಹೇಳಿಕ್ಕಾಗೋದಿಲ್ಲ. ಆದ್ರೆ ಇದ್ದವರು ಸಹ ಪ್ರೋಟೀನ್ನ ಕೊರತೆಯಿಂದ ಒಂದು ಬಳಲ್ತಾ ಇದಾರೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಕ್ಯಾಲೋರಿ ಇರ್ತಕ್ಕಂತ ಆಹಾರನ ಜಾಸ್ತಿ ಸೇವನೆ ಮಾಡ್ತಾ ಇದ್ರೆ ಪ್ರೋಟೀನ್ ಇರ್ತಕ್ಕಂತ ಕಾಳುಗಳು ಏನು ಮತ್ತೆ ಮಾಂಸಾಹಾರ ಇರ್ಬೋದು ಮೊಟ್ಟೆ ಇರ್ಬೋದು ಪ್ರತಿನಿತ್ಯ ಸೇವನೆ ಮಾಡ್ಬೇಕು. ಆದ್ರೆ ಆ ಆಹಾರಗಳನ್ನ ಅವರು ಅಷ್ಟಾಗಿ ತಿಂತಾ ಇಲ್ಲ. ಅದರಿಂದಾಗಿ ಪ್ರೋಟೀನಿನ ಕೊರತೆ ಆಗ್ತಾ ಇದೆ. ನಾರ್ಮಲ್ ಆರೋಗ್ಯವಂತ ಮನುಷ್ಯನಿಗೆ 1 ಕೆಜಿ ತೂಕಕ್ಕೆ 1 ಗ್ರಾಂನಷ್ಟು ಪ್ರೋಟೀನ್ ಅಗತ್ಯತೆ. ಉದಾಹರಣೆಗೆ 60 ಕೆಜಿ ತೂಕ್ತಾ ಇದ್ರೆ 60 ಗ್ರಾಂನಷ್ಟು ಪ್ರೋಟೀನ್ ಅಗತ್ಯತೆ ಇರುತ್ತೆ. ಅದೇ ಮಕ್ಕಳಲ್ಲಿ ನಾವು ತಗೊಂಡಾಗ, ಯಾಕಂದ್ರೆ ಮಕ್ಕಳಲ್ಲಿ ಬೆಳವಣಿಗೆ ಇರುತ್ತೆ, 18-20 ವರ್ಷದವರೆಗೂ ಬೆಳವಣಿಗೆ ಇರೋದ್ರಿಂದ ಅವರಿಗೆ ಪ್ರೋಟೀನಿನ ಅವಶ್ಯಕತೆ ಹೆಚ್ಚಿಗೆ ಇರುತ್ತೆ. ಅಂದ್ರೆ ಅಡಲ್ಟ್ ಮನುಷ್ಯನಿಗಿಂತ ಮಕ್ಕಳಲ್ಲಿ ಅಥವಾ ಬೆಳೀತಕ್ಕಂತ ಪ್ರೌಢ ವಯಸ್ಕರಲ್ಲಿ 1.5 ಗ್ರಾಂ, ಅಂದ್ರೆ ಮಗು 10 ಕೆಜಿ ತೂಕ್ತಾ ಇದ್ರೆ 15 ಗ್ರಾಂನಷ್ಟು ಪ್ರೋಟೀನ್ ಅಗತ್ಯತೆ ಇರುತ್ತೆ. ದೊಡ್ಡವರಿಗಿಂತ ಚಿಕ್ಕವರಲ್ಲಿ ಪ್ರೋಟೀನ್ ಜಾಸ್ತಿ ಬೇಕು ಅಂತ ಇದರ್ಥ. ಪ್ರೋಟೀನ್ ಸಹ ನಮಗೆ ಇಮ್ಯುನಿಟಿಯನ್ನ ಕೊಡುತ್ತೆ ಅಂತ ಹೇಳಿದ್ರೆ, ಇನ್ನು ಕೊಬ್ಬುನ ನಾವು ಎಣ್ಣೆಯನ್ನ ನಾವು ಅಸಡ್ಡೆ ಮಾಡೋ ಹಾಗೆ ಇಲ್ಲ. ಕೊಬ್ಬುನು ಸಹ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕೇ ಬೇಕು. ಇದು ಸಹ ನಮ್ಮ ಇಮ್ಯುನಿಟಿಯನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ನಾವು ಇದನ್ನ ಯಾವ ರೀತಿಯ ಕೊಬ್ಬು ಸೇವನೆ ಮಾಡಬೇಕು ಅಥವಾ ಎಣ್ಣೆ ಸೇವನೆ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನಾವು ವನಸ್ಪತಿ ಇರಬಹುದು ಅಥವಾ ಸ್ಯಾಚುರೇಟೆಡ್ ಫ್ಯಾಟ್ಸ್, ನಾವು ಯಾವ್ದು ರೂಮ್ ಟೆಂಪರೇಚರ್ ಅಲ್ಲಿ ಇಡ್ತೀವಿ ಅವಾಗ ಗಟ್ಟಿ ಆಗುತ್ತೆ ಘನೀಕೃತ ಆಗುತ್ತೆ ಅಂತ ಎಣ್ಣೆ ನಮಗ್ ಬೇಡ. ದ್ರವ ರೂಪದಲ್ಲಿ ಇರ್ತಕ್ಕಂತ ಎಣ್ಣೆ, ಉದಾಹರಣೆಗೆ ಇಲ್ಲಿ ನಾವು ಶೇಂಗಾ ಎಣ್ಣೆ ತಗೋಬಹುದು, ರೈಸ್ ಬ್ರ್ಯಾನ್ ಎಣ್ಣೆ ತಗೋಬಹುದು, ಸೋಯಾಬೀನ್ ಎಣ್ಣೆ ತಗೋಬಹುದು. ಇಲ್ಲಿ ಇನ್ನೊಂದು ನಾವು ಪ್ರಮುಖವಾಗಿ ನೋಡ್ಬೇಕಾದದ್ದು ಏನಂತಂದ್ರೆ, ωO3 ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಇವು ಅವಶ್ಯಕ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಇವು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಬಹಳ ಸಹಾಯ ಮಾಡುತ್ತೆ. ಜೊತೆಗೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಬುದ್ಧಿ ಒಂದು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಸೊ ಯಾವ ಆಹಾರದಲ್ಲಿ ωO3 ಫ್ಯಾಟಿ ಆಸಿಡ್ ಇರುತ್ತೆ ಅಂತ ನಾವು ನೋಡ್ತಾ ಹೋದ್ರೆ, ಪ್ರಮುಖವಾಗಿ ಅಗಸೆಯನ್ನ ನಾವೇನ್ ತಿಂತೀವಿ, ಉತ್ತರ ಕರ್ನಾಟಕದಲ್ಲಿ ಅಗಸೆ ಚಟ್ನಿ ರೂಪದಲ್ಲಿ ತಿಂತಾರೆ. ಅಗಸೆ ಪ್ರತಿನಿತ್ಯ ನೀವು ಚಟ್ನಿ ರೂಪದಲ್ಲಾಗ್ಲಿ ಅಥವಾ ಹುರಿದು ಬಿಟ್ಟು ಹಾಗೆ ತಿನ್ನೋದಿರ್ಲಿ ಮಾಡಬಹುದು. ಇನ್ನ ವಾಲ್ನಟ್ ಅಂತ ಏನ್ ಹೇಳ್ತೀವಿ, ವಾಲ್ನಟ್ ಅಲ್ಲಿ ಸಹ ಜಾಸ್ತಿ ωO3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಮತ್ತೆ ಚಿಯಾ ಸೀಡ್ಸ್ ಅನ್ನ ಈಗಿನ ಹೊಸ ಕಾನ್ಸೆಪ್ಟ್ ಇದು, ಚಿಯಾ ಸೀಡ್ಸ್ ಅಂತ ಸೂಪರ್ ಫುಡ್ಸ್ ಅಂತ ಹೇಳ್ತೀವಿ. ಅವು ಸಹ ನಮಗೆ ಬೇಕೇ ಬೇಕು. ಹಾಗೇನೆ ಮೀನಿನಲ್ಲೂ ಸಹ ಸಾಕಷ್ಟು ಪ್ರಮಾಣದ ωO3 ಫ್ಯಾಟಿ ಆಸಿಡ್ ಇರುತ್ತೆ. ನಾವು ಅದಕ್ಕೆ ಈಗ ಏನು ಕೋಸ್ಟಲ್ ಅವರು ಅಥವಾ ಕರಾವಳಿ ಪ್ರದೇಶದವರು ಹೆಚ್ಚಿನ ಬುದ್ಧಿವಂತರು ಅಂತ ನಾವೆಲ್ಲರೂ ನೋಡಿದೀವಿ. ಮೀನು ತಿನ್ನೋದ್ರಿಂದ ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟ್ ಅನ್ನೋದು ಹೆಚ್ಚಾಗಿ ಆಗುತ್ತೆ ಅಂತ ಹೇಳ್ಬಹುದು. ಅದು ಎಸ್ಪೆಷಲಿ ತಾಯಿ ಗರ್ಭದಲ್ಲಿ ಇದ್ದಾಗ ಮಗುವಿಗೆ ಈ ωO3 ಫ್ಯಾಟಿ ಆಸಿಡ್ ನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಸೊ ಗರ್ಭಿಣಿ ಸ್ತ್ರೀಯರು ಹೆಚ್ಚಾಗಿ ಈ ರೀತಿ ಆಹಾರಗಳನ್ನು ಸೇವನೆ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ಹಾಗೆ ಇನ್ನು ಯಾವ್ದು ಬೇರೆ ಬೇರೆ ಪೋಷಕಾಂಶಗಳು ಬೇಕು ಅಂತ ನಾವು ನೋಡ್ತಾ ಹೋದಾಗ, ಇಲ್ಲಿ ವಿಟಮಿನ್ ಸಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ವಿಟಮಿನ್ ಅಥವಾ ಜೀವಸತ್ವ ಸಿ ಅಂತ ಹೇಳ್ತೀವಿ. ಇನ್ನು ಜೀವಸತ್ವ ಡಿ ಮತ್ತು ಜಿಂಕ್, ಇವು 3 ಪೋಷಕಾಂಶಗಳು ಅತಿ ಅಗತ್ಯವಾಗಿ ಬೇಕು. ಇವುಗಳಲ್ಲಿ ಸಾಕಷ್ಟು ಒಂದು ರಿಸರ್ಚ್ ಆಗಿದೆ. ಸಂಶೋಧನೆಗಳ ಪ್ರಕಾರ ಏನಾಗಿದೆ ಅಂತಂದ್ರೆ, ಶ್ವಾಸಕೋಶದ ಏನು ಇನ್ಫೆಕ್ಷನ್ಸ್ ಆಗ್ತದಲ್ಲ, ಈಗ ನೋಡ್ತಾ ಇದ್ವಿ COVID-19 ಪ್ರಮುಖವಾಗಿ ಶ್ವಾಸಕೋಶಕ್ಕೆನೆ ತೊಂದರೆ ಇದು ಮಾಡ್ತಾ ಇದೆ. ಸೊ ಶ್ವಾಸಕೋಶದ ಸಂಬಂಧಿಸಿದಂತಹ ಏನು ರೋಗಗಳಿರ್ತದೆ ಅದನ್ನ ಕಡಿಮೆ ಮಾಡೋದ್ರಲ್ಲಿ ವಿಟಮಿನ್ ಸಿ ಡಿ ಹಾಗೂ ಜಿಂಕ್ ಪಾತ್ರ, ಜಿಂಕ್ ಅಂದ್ರೆ ಸತು, ಸತುವಿನ ಪಾತ್ರ ಬಹಳ ಇದೆ ಅಂತ ಹೇಳ್ಬಹುದು. ಹಾಗೆ ವಿಟಮಿನ್ ಎ ಇರಬಹುದು, B6 ಮತ್ತು ವಿಟಮಿನ್ B12, ಫಾಲೇಟ್, ಕಬ್ಬಿಣಾಂಶ, ಮೆಗ್ನೀಷಿಯಂ, ಸೆಲೆನಿಯಂ, ಇವಿಷ್ಟು ಪೋಷಕಾಂಶಗಳು ನಮಗೆ ಅಗತ್ಯವಾಗಿ ಬೇಕು. ಇನ್ನು ವಿಟಮಿನ್ ಸಿ ಅಂತ ಅಂದಾಗ, ಯಾವ್ಯಾವ ಆಹಾರದಲ್ಲಿ ವಿಟಮಿನ್ ಸಿ ಇರುತ್ತೆ ಅಂತ ನಾವು ನೋಡ್ತಾ ಹೋದ್ರೆ, ಸಾಕಷ್ಟು ನಮ್ಮ ಇಮ್ಯುನಿಟಿನ ಹೆಚ್ಚಿಗೆ ಮಾಡಲಿಕ್ಕೆ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದಂತ ವಿಟಮಿನ್ ಸಿ ಅಂತ ಹೇಳ್ಬಹುದು. ಜೀವಸತ್ವ ಅಂತ ಹೇಳ್ತೀವಿ, ಜೀವಕ್ಕೆ ಸತ್ವ ಕೊಡ್ತಕ್ಕಂಥದ್ದು ಅಂತ ಹೇಳ್ಬಹುದು. ನೆಲ್ಲಿಕಾಯಿ, ನಾವೇನಿ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೀವಿ, ಅತಿ ಹೆಚ್ಚಿನ ಪ್ರಮಾಣದ ಒಂದು ಏನು ವಿಟಮಿನ್ ಸಿ ಇರುತ್ತೆ. ಜೊತೆಗೆ ನಾವೇನ್ ಪೇರಲೆ ಹಣ್ಣು ಅಂತ ಹೇಳ್ತೀವಿ, ಬಹಳ ಜನ ಅಸಡ್ಡೆ ಮಾಡ್ತೀವಿ, ನಾವು ಲೋಕಲ್ ಫುಡ್ಸ್ ನ ತಿನ್ಬೇಕು ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀವಿ. ಅಂದ್ರೆ ನಮ್ಮಲ್ಲಿ ಸ್ಥಳೀಯವಾಗಿ ದೊರಕ್ತಕ್ಕಂತ, ಸ್ಥಳೀಯವಾಗಿ ಬೆಳೀತಕ್ಕಂತ ಹಣ್ಣುಗಳ ಸೇವನೆ ಬಹಳ ಮುಖ್ಯ. ಈಗ ತುಂಬಾ ಜನ ನಾವು ಕಿವಿ ಫ್ರೂಟ್, ಸ್ಟ್ರಾಬೆರಿ ಫ್ರೂಟ್ ಆತರ ಎಲ್ಲ ನಾವು ತಿನ್ಲಿಕ್ಕೆ ಫ್ಯಾನ್ಸಿ ಫ್ರೂಟ್ಸ್ ಅಂತ, ಅದು ನಮಗೆ ಬೇಕಾಗಿಲ್ಲ. ನಮ್ಮಲ್ಲಿ ಏನ್ ಬೆಳೀತಾ ಇದೀವಿ, ನಮ್ಮ ಊರಲ್ಲಿ, ನಮ್ಮ ಸುತ್ತಮುತ್ತಲು, ನಮ್ಮ ರಾಜ್ಯದಲ್ಲಿ ಏನೇನ್ ಬೆಳೀತಾ ಅಂತ ಹಣ್ಣುಗಳಲ್ಲೇ ನಾವು ಸೇವನೆ ಮಾಡೋದು ಬಹಳ ಮುಖ್ಯ. ಅದರಲ್ಲಿ ಪೇರಲ ಹಣ್ಣು ಅಂತ ಏನ್ ಹೇಳಿದೆ, ಒಂದ್ ಒಂದು ಬಹಳ ಪೋಷಕಾಂಶಗಳು ಇರತಕ್ಕಂತ ಹಣ್ಣು. ಸಕ್ಕರೆ ಕಾಯಿಲೆ ಇರೋರು ಸಹ ತಿನ್ನಬಹುದಾಗಿರ್ತಕ್ಕಂತ ಹಣ್ಣು, ಯಾಕಂದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋದು ಕಡಿಮೆ ಇರುತ್ತೆ, ಸಕ್ಕರೆ ಬೇಗ ಗ್ಲುಕೋಸ್ ಲೆವೆಲ್ಸ್ ಜಾಸ್ತಿ ಆಗೋದಿಲ್ಲ ರಕ್ತದಲ್ಲಿ. ಜೊತೆಗೆ ವಿಟಮಿನ್ ಸಿ ಅನ್ನೋದು 214 grams ಇರೋದ್ರಿಂದ ಒಂದು ಪೇರ್ಲ ತಿಂದ್ರೆ ನಮ್ಗೆ ಒಂದು ದಿನಕ್ಕೆ ಏನು ವಿಟಮಿನ್ ಸಿ ಬೇಕು ಅಷ್ಟು ನಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ತೀವಿ ಅಂದ್ರೆ ನಿಂಬೆ ಜಾತಿಯ ಹಣ್ಣುಗಳಾದಂತ ಮೋಸಂಬಿ ಹಣ್ಣು ಇರ್ಬೋದು, ಕಿತ್ಲೆ ಹಣ್ಣು ಇರ್ಬೋದು, ಇವೆಲ್ಲನೂ ಸಹ ವಿಟಮಿನ್ ಸಿ ರಿಚ್ ಆಗಿರುತ್ತೆ. ಜೊತೆಗೆ ಈ ಮಾವಿನ ಕಾಯಿ ಇರ್ಬೋದು, ರಾಜಗಿರಿ ಸೊಪ್ಪು, ಕೆಂಪು ರಾಜಗಿರಿ ಸೊಪ್ಪು ಇರ್ಬೋದು, ಮತ್ತು ಈ ಏನು ನಾವು ಬೆಲ್ ಪೆಪ್ಪರ್ ಅಂತ ಹೇಳ್ತೀವಿ ಅಂದ್ರೆ ಏನು ದೊಣ್ಣ ಮೆಣಸಿನಕಾಯಿ ಅಂತ ಹೇಳ್ತೀವಿ, ಆ ದೊಣ್ಣ ಮೆಣಸಿನಕಾಯಿ ಅದು ಸಹ ವಿಟಮಿನ್ ಸಿ ಇಂದ ತುಂಬಿರುತ್ತೆ. ಇಲ್ಲಿ ವಿಟಮಿನ್ ಸಿ ಇನ್ನೊಂದೇನಂತಂದ್ರೆ ಆದಷ್ಟು ಹಸಿ ತಿನ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಇವನ್ ನಾವು ಬೇಯಿಸಿದ್ರೆ ಕುದಿಸಿದ್ರೆ ಏನಾಗುತ್ತೆ ಅದು ವಿಟಮಿನ್ ಸಿ ಅಂಶ ಅದರಿಂದ ಹೊರಟು ಹೋಗ್ಬಿಡುತ್ತೆ. ಸೊ ವಿಟಮಿನ್ ಸಿ ನಮಗೆ ಈ ಎಲ್ಲ ನಾ ಏನ್ ಆಹಾರಗಳು ಹೇಳಿದೆ ಅವುಗಳನ್ನ ನಮ್ಮ ದಿನನಿತ್ಯದ ಆಹಾರದಲ್ಲಿ ಸೇರಿಸ್ಕೊಂಡ್ರೆ ನಮಗೆ ಇಮ್ಯುನಿಟಿ ಬರುತ್ತೆ. ಮತ್ತು ವಿಟಮಿನ್ ಡಿ ಅನ್ನೋದ್ರ ಬಗ್ಗೆ ಹೇಳಿದೆ ನಾನು, ವಿಟಮಿನ್ ಡಿ ಸನ್ಶೈನ್ ವಿಟಮಿನ್, ಸೂರ್ಯನ ಒಂದು ಕಿರಣಗಳಿಂದ ಬರತಕ್ಕಂತ ವಿಟಮಿನ್ ಆಗಿದೆ ಇದು. ಸೊ ನಾವು ಒಂದ್ ಬೆಳಗಿನ 11 hours ಮಧ್ಯಾಹ್ನದ 1 hour ಕನಿಷ್ಠ 20-30 minutes ನಮ್ಮನ್ನ ನಾವು ಬಿಸಿಲಿಗೆ ಒಗ್ಗಿಕೊಂಡ್ರೆ ವಿಟಮಿನ್ ಡಿ ತಂತಾನೇ ಉತ್ಪತ್ತಿ ಆಗುತ್ತೆ. ಜೊತೆಗೆ ಹಾಲು, ಹಾಲಿನ ಪದಾರ್ಥಗಳು, ಮತ್ತೆ ಮೀನು, ಹಾಗೇನೆ ಅಣಬೆ, ಮಶ್ರೂಮ್ ಹೇಳ್ತೀವಲ್ಲ, ಸೊ ಇವುಗಳಲ್ಲಿ ವಿಟಮಿನ್ ಡಿ ಅಂಶ ಇರುತ್ತೆ. ಇವುಗಳ ಸೇವನೆ ಮಾಡಬೇಕು, ಇದು ನಮಗೆ ಇಮ್ಯುನಿಟಿಯನ್ನ ಕೊಡುತ್ತೆ. ಇದು ಜಿಂಕ್, ಇದು ಸಹ ಅತಿ ಅವಶ್ಯಕವಾದಂತಹ ಒಂದು ಸೂಕ್ಷ್ಮ ಪೋಷಕಾಂಶ ಆಗಿದೆ. ಈಗ ತಾವೆಲ್ಲ ನೋಡಿರ್ಬಹುದು ಈ ಕೋವಿಡ್ ನಿಂದ ಚೇತರಿಸ್ಕೊಳ್ತಾ ಇರೋರಿಗೆ ಅಥವಾ ಕೋವಿಡ್ ಎಫೆಕ್ಟ್ ಆದವರಿಗೆ ವಿಟಮಿನ್ ಸಿ ಮತ್ತು ಜಿಂಕ್ ಅನ್ನ ಒಂದು ಮಾತ್ರೆಗಳನ್ನ ಕೊಡ್ತಾ ಇದ್ದಾರೆ, ವಿಟಮಿನ್ ಎ ಮಾತ್ರೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಈ ಯಾಕೆ ಕೊಡ್ತಾ ಇದ್ದಾರೆ, ಮೊಟ್ಟೆಯನ್ನು ಸಹ ಕೊಡ್ತಾ ಇದ್ದಾರೆ, ಪ್ರೋಟೀನು ಬಹಳ ಇಮ್ಯುನಿಟಿಗೆ ಬೇಕು ಅಂತ ಹೇಳಿ. ಇವುಗಳನ್ನ ನಾವು ಬರೀ ನಮ್ಗೆ ಕೋವಿಡ್ ಬಂದಿದೆ ಅಥವಾ ಬಂದ್ ಹೋಗಿದೆ ಅಂತ ಆ ಮಾತ್ರದಲ್ಲಿ ಅಲ್ಲ, ಪ್ರತಿನಿತ್ಯ ನಾವು ಸೇವನೆ ಮಾಡಿದ್ರೆ ಬರದೇ ಇರೋ ಹಾಗೇನೂ ನಾವು ತಡೀಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇನ್ನು ಜಿಂಕ್ ಇರ್ತಕ್ಕಂತ ಆಹಾರಗಳು ಯಾವ್ದು ಅಂತ ನೋಡಿದ್ರೆ ಎಲ್ಲ ಏಕದಳ ಧಾನ್ಯಗಳಲ್ಲಿರುತ್ತೆ, ಕರಿ ಎಳ್ಳಿನಲ್ಲಿ ಮುಖ್ಯವಾಗಿ ಜಿಂಕ್ನ ಅಂಶ ಇರುತ್ತೆ, ಬೆಳೆ ಕಾಳುಗಳಲ್ಲಿ ಇರುತ್ತೆ, ಮತ್ತೆ ಆಳುವೆ ಅಂತ ಹೇಳ್ತೀವಿ ಅಂದ್ರೆ ಗಾರ್ಡನ್ ಕ್ರೆಸ್ ಸೀಡ್ಸ್ ಅಂತ ಹೇಳಿ ಈ ಅಂಟಿನ ಉಂಡೆಯಲ್ಲಿ ಬೆಳೆಸ್ತಕ್ಕಂತ ಒಂದು ಆಳುವೆ, ಅದರಲ್ಲಿ ಜಿಂಕ್ನ ಪ್ರಮಾಣ ಹೆಚ್ಚಿಗೆ ಇರ್ತದೆ, ಮೊಟ್ಟೆಯಲ್ಲಿ ಇರ್ತದೆ. ಸೊ ಈ ಆಹಾರಗಳು ಜಿಂಕ್ ಇರ್ತಕ್ಕಂತ ಆಹಾರಗಳು. ಇನ್ನು ವಿಟಮಿನ್ ಎ ಅಂತ ಹೇಳಿ ಈ ವಿಟಮಿನ್ ಎ ಬೀಟಾ ಕೆರಟಿನ್ ಅಂತ ಕರಿತೀವಿ. ಇದು ಹೆಚ್ಚಾಗಿ ನಮಗೆ ಹಳದಿ ಮತ್ತು ಕೇಸರಿ ಬಣ್ಣದ ತರಕಾರಿಗಳಲ್ಲಿ ಜೊತೆಗೆ ಹಸಿರು ತರಕಾರಿಗಳಲ್ಲಿ ನಮಗೆ ಬೀಟಾ ಕೆರೋಟಿನ್ ಮತ್ತು ರೆಟಿನಾಲ್ ನ ರೂಪದಲ್ಲಿ ಸಿಗುತ್ತೆ. ಕ್ಯಾರೆಟ್, ಕುಂಬಳಕಾಯಿ ಇರಬಹುದು, ಹಸಿರು ಸೊಪ್ಪು ತರಕಾರಿಗಳಿರ್ಬಹುದು, ಗೆಣಸಿರಬಹುದು, ಮೊಟ್ಟೆ, ಮೀನು, ಇವುಗಳಲ್ಲಿ ನಮಗೆ ವಿಟಮಿನ್ ಎ ಹೇರಳವಾಗಿ ನಮಗೆ ಸುತ್ತಮುತ್ತಲು ನಾವು ತಿಂತಕ್ಕಂತ ಆಹಾರಗಳಲ್ಲೇ ಸಿಗುತ್ತೆ ವಿಟಮಿನ್ ಎ. ಆದಷ್ಟು ಇವುಗಳ ಸೇವನೆ ಮಾಡಿದ್ರೆ ನಮ್ಗೆ ಇಮ್ಯುನಿಟಿ ಬರುತ್ತೆ. ಮತ್ತೆ ವಿಟಮಿನ್ ಇ ಅನ್ನೋದು ಸಹ ಬಹಳ ಇಂಪಾರ್ಟೆಂಟ್. ಇದು ನಮಗೆ ಹೆಚ್ಚಾಗಿ ಎಣ್ಣೆ ಕಾಳುಗಳಲ್ಲಿ, ಬಾದಾಮ್ ಇರಬಹುದು, ಅಗಸೆ ಇರಬಹುದು, ಸೂರ್ಯಕಾಂತಿ ಬೀಜಗಳಲ್ಲಿ ಸಿಗುತ್ತೆ. ಪ್ರತಿನಿತ್ಯ ಒಂದು ಸಂಜೆಗೆ ಸ್ನಾಕ್ಸ್ ನಾವು ಯಾವುದೋ ಒಂದು ಬೇಕರಿ ಪದಾರ್ಥನೋ ಬಿಸ್ಕೆಟ್ ತಿನ್ನೋದ್ರ ಬದಲಾಗಿ ನಾವು ಈ ಎಣ್ಣೆ ಕಾಳುಗಳನ್ನ ಒಂದು ಮುಷ್ಟಿಯಷ್ಟು ತಿಂದ್ರೆ ನಮಗೆ ಇಮ್ಯುನಿಟಿ ತನ್ನಿಂತಾನೆ ಬರುತ್ತೆ ಅಂತ ಹೇಳ್ಬಹುದು. ಇನ್ನೊಂದು ನಾವು ವಿಟಮಿನ್ B12 ಅನ್ನೋದು ಸಹ ಬಹಳ ಇಂಪಾರ್ಟೆಂಟ್. ಹಾಲು, ಮಾಂಸ, ಮೊಟ್ಟೆಗಳಲ್ಲಿರುತ್ತೆ ವಿಟಮಿನ್ B12, ತನ್ನಿಂತಾನೆ ನಮ್ಮ ಕರುಳಿನಲ್ಲಿ ಉತ್ಪತ್ತಿ ಆಗುತ್ತೆ, ಆದ್ರೆ ಅದು ಸಫಿಶಿಯಂಟ್ ಅಲ್ಲ. ಹಾಗಾಗಿ ನಾವು ಆಹಾರದ ಮುಖಾಂತರನೂ ಸಹ ವಿಟಮಿನ್ B12 ನ ತಗೊಂಡ್ರೆ ಒಳ್ಳೇದು. B9 ಅನ್ನೋದು ಮತ್ತೆ ಸೆಲೆನಿಯಂ, ಮೆಗ್ನೀಷಿಯಂ ಇವು ಸಹ ನಮಗೆ ಇಮ್ಯುನಿಟಿ ಅನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಸಹಾಯ ಮಾಡ್ತಕ್ಕಂತ ಆಹಾರಗಳು. ಜೊತೆಗೆ ಅತಿ ಅತಿ ಮುಖ್ಯವಾಗಿ ಒಂದು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು ಪ್ರೋಬಯೋಟಿಕ್ಗಳು ಅಂತ ಹೇಳಿ. ಪ್ರೋಬಯೋಟಿಕ್ಗಳು ಅಂದ್ರೆ ಏನು ಅಂತ ನಾವು ನೋಡಿದ್ರೆ ನಮ್ಮ ಹೊಟ್ಟೆಯ ಅಂದ್ರೆ ನಮ್ಮ ಕರುಳಿನ ಒಳಭಾಗದಲ್ಲಿ ಮಿಲಿಯನ್ ಗಟ್ಟಲೆ ಸೂಕ್ಷ್ಮಾಣು ಜೀವಿಗಳು ತನ್ನಿಂತಾನೆ ಸ್ವಾಭಾವಿಕವಾಗಿ ಇರುತ್ತೆ. ಅವು ಒಂದು ರೀತಿಯ ಸೈನಿಕ ತರ ಕೆಲಸ ಮಾಡ್ತಾ ಇರುತ್ತೆ. ಅವು ಯಾವ್ದಾದ್ರು ರೋಗಾಣು ನಮ್ಮ ದೇಹದ ಒಳಗಡೆ ಹೋದಾಗ ಅವುಗಳ ವಿರುದ್ಧ ಹೋರಾಡಿ ಅವುಗಳನ್ನ ಸಾಯಿಸ್ತಕ್ಕಂತ ಶಕ್ತಿ ಈ ಒಂದು ನಮ್ಮ ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳಿಗೆ ಇರುತ್ತೆ. ಅದು ನಮ್ಮಲ್ಲಿ ಇಮ್ಯುನಿಟಿಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಶಕ್ತಿ ಅವುಗಳಿಗೆ ಇರುತ್ತೆ ಅಂತ ಹೇಳಬಹುದು. ಅವುಗಳ ಸಂಖ್ಯೆಯನ್ನ ನಾವು ಸರಿಯಾಗಿ ಮೇಂಟೈನ್ ಮಾಡ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಹಾಗಿದ್ರೆ ನಾವು ಅವುಗಳನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ನಾವು ನೋಡಿದ್ರೆ ನಾವು ಮೊಸರನ್ನ ತಿನ್ನೋದು, ಮಜ್ಜಿಗೆಯನ್ನ ತಿನ್ನೋದು, ಉಪ್ಪಿನಕಾಯಿ ತಿನ್ನೋದಿರ್ಬಹುದು. ಇನ್ನೊಂದು ಕಮರ್ಷಿಯಲ್ ಕೆಲವೊಂದು ಈ ಫಾರ್ಮುಲಾಸ್ ಬರುತ್ತೆ, ಅವುಗಳ ಸೇವನೆನೂ ಮಾಡಬಹುದು. ಆದ್ರೆ ಮೊಸರು ಮಜ್ಜಿಗೆ ಅಂತೂ ಮನೆಯಲ್ಲೇ ಇರೋದ್ರಿಂದ ಪ್ರತಿಯೊಂದು ಊಟದಲ್ಲೂ ನಾವು ಮೊಸರು ಮಜ್ಜಿಗೆಗಳನ್ನ ಬಳಸೋದು ಬಹಳ ಅಗತ್ಯವಾಗಿದೆ. ಸೊ ಇವು ನಮ್ಮ ಇಮ್ಯುನಿಟಿಯನ್ನ, ನಮ್ಮ ದೇಹದಲ್ಲಿರ್ತಕ್ಕಂಥ ಸೈನಿಕರ ಸಂಖ್ಯೆಯನ್ನ ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಇವಿಷ್ಟು. ಇನ್ನು ನಾವು ಈ ಉಪಹಾರವನ್ನ ಸಹ ನಾವು ಕರೆಕ್ಟ್ ಆಗಿ ಸೇವನೆ ಮಾಡ್ಬೇಕು. ಇಲ್ಲಿ ಸಾಕಷ್ಟು ಜನ ತೂಕವನ್ನ ಕಡಿಮೆ ಮಾಡ್ಬೇಕಂತ ಹೇಳಿ ಉಪಹಾರ ಬಿಡೋದು ಅದೆಲ್ಲ ಮಾಡ್ತಾರೆ. ಉಪಹಾರ ಯಾರು ಬಿಡ್ತಾರೆ ಅವರಲ್ಲಿ ಇಮ್ಯುನಿಟಿ ಶಕ್ತಿ ಕಡಿಮೆ ಇದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇನ್ನು ಇದೆ ಅನ್ನೋ ಒಂದು ರಿಸರ್ಚ್ಗಳು ಸಹ ಸಂಶೋಧನೆಗಳು ಸಹ ಆಗಿದೆ ಅಂತ ಹೇಳ್ಬಹುದು. ಈಗ ಕೆಲವರು ಮೇಡಮ್ ಅವರ ಆಹಾರ ಪದ್ಧತಿಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ಧಾರ್ಮಿಕ ವಿಚಾರಗಳಿಗೆ ಒಂದು ಒಪ್ಪತ್ತು ಮಾಡೋದು ಅಥವಾ ಒಂದಿನ ಇಡೀ ದಿನ ಉಪವಾಸ ಇರೋದು ಈ ತರದೆಲ್ಲ ಮಾಡ್ತಿರ್ತಾರೆ, ಅವ್ರಿಗೂ ಈ ಅವರ ಬಾಡಿ ಸಿಸ್ಟಮ್ಗೂ ಏನು ಸಂಬಂಧ ಇರುತ್ತೆ ಆ ಕ್ರಿಯೆಯಿಂದ ಅಂತ? ಉಪವಾಸ ಮಾಡೋದು ಸಹಿತ ಆರೋಗ್ಯದ ಒಂದು ಲಕ್ಷಣ ಅಂತಾನೆ ಹೇಳ್ತಾರೆ ಕೆಲವರು. ನೀವು ಆಹಾರ ತಜ್ಞರು ಏನ್ ಹೇಳ್ತೀರಿ ಈ ಬಗ್ಗೆ? ನಾವು ಏನು ಆಹಾರವನ್ನ ಈಗ ಕೆಲವೊಂದು ಸರ್ತಿ ಉಪವಾಸ ಮಾಡ್ತಾರೆ ಅದು ಒಂದು ವೈಜ್ಞಾನಿಕವಾಗಿ ಒಳ್ಳೇದು ಅಂತಲೂ ಹೇಳ್ಬಹುದು. ನಾವು ಪರಿಪೂರ್ಣವಾಗಿ ಏನು ನಾವು ವಾರಗಟ್ಟಲೆ ಉಪವಾಸ ಮಾಡೋದಿಲ್ಲ, ಒಂದು ದಿನ ಅಥವಾ ಒಂದು ಹೊತ್ತು ಉಪವಾಸ ಮಾಡ್ತಾರೆ. ಅದು ಕೆಲವೊಂದು ಸಂಶೋಧನೆಗಳ ಪ್ರಕಾರ ಒಳ್ಳೇದೇ ಅಂತ ಹೇಳ್ಬಹುದು. ಆದ್ರೆ ಇಲ್ಲಿ ನಾವು ಅನಗತ್ಯವಾಗಿ ಉಪವಾಸ ಮಾಡ್ತಲ್ಲ, ಅಂದ್ರೆ ಉಪವಾಸ ಅಂತಂದ್ರೆ ಈ ಬೆಳಗಿನ ಉಪಹಾರ ಬಿಡೋದು ಎಸ್ಪೆಷಲಿ. ಆ ಸಮಯದಲ್ಲಿ ಏನ್ ಮಾಡ್ತಾರೆ, ನಮ್ಗೆ ಹಸಿವು ಜಾಸ್ತಿ ಆಗೋದ್ರಿಂದ ಮಧ್ಯಾಹ್ನದ ಹೊತ್ತಿಗೆ ಹಸಿವಾಗ್ಬಿಡುತ್ತೆ. ಆ ಸಮಯದಲ್ಲಿ ಬೇರೆ ಬೇರೆ ರೀತಿಯ ಆಹಾರಗಳು ಅಂದ್ರೆ ಜಂಕ್ ಫುಡ್ಸ್ ಅಂತ ಹೇಳ್ತೀವಿ, ಕ್ಯಾಲರಿಗಳು ಹೆಚ್ಚಿಗೆ ಇರ್ತಕ್ಕಂತ ಆಹಾರಗಳು, ಅದರಲ್ಲಿ ಈ ಬೇರೆ ಅಗತ್ಯವಾದಂತ ಪೋಷಕಾಂಶಗಳು ಕಡಿಮೆ ಇರುತ್ತೆ, ಅಂತ ಆಹಾರಗಳ ಸೇವನೆ ಮಾಡೋದಕ್ಕೆ ಅವರು ಒಲವು ಜಾಸ್ತಿ ಬಂದ್ಬಿಡುತ್ತೆ. ಸೊ ಆ ಸಮಯದಲ್ಲಿ ರಿವರ್ಸ್ ಅಂತ ಹೇಳಿದ್ರೆ ತೂಕ ಕಡಿಮೆ ಆಗೋದ್ರ ಬದಲು ತೂಕ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬಹುದು. ಅದು ಒಂದು ರೀತಿ ಅಪಾಯ ಅನ್ಸುತ್ತೆ. ಅಪಾಯ ಅಪಾಯ. ಹಾಗಾಗಿ ಕಡಿಮೆ ಊಟ ಮಾಡಿದ್ರೆ ಪರವಾಗಿಲ್ಲ, ಎಲ್ಲ ಆಹಾರದ ಗುಂಪುಗಳು ಇರ್ತಕ್ಕಂತ ಆಹಾರ ಅಗತ್ಯ ಇದೆ. ಜೊತೆಗೆ ನೀವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅಂದ್ರೆ ಬರೀ ಎರಡು ಹೊತ್ತು ಅಥವಾ ಮೂರು ಹೊತ್ತು ತಿನ್ನೋದ್ರ ಬದಲಾಗಿ ನಾಲ್ಕು ಅಥವಾ ಐದು ಹೊತ್ತು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲಾ ಆಹಾರದ ಗುಂಪುಗಳು ಇರೋ ತರ ನೋಡ್ಕೊಂಡ್ರೆ, ನಮ್ಮ ದೇಹದಲ್ಲಿ ಎಲ್ಲಾ ಆಹಾರದ ಗುಂಪುಗಳು ಆ ದಿನದಲ್ಲಿ ಹೋಗೋ ತರ ನೋಡ್ಕೊಂಡ್ರೆ ನಮ್ಗೆ ಒಳ್ಳೆ ಆರೋಗ್ಯ ಕಾಪಾಡ್ಕೋಬಹುದು ಅಂತ ಹೇಳ್ಬಹುದು. ಜೊತೆಗೆ ನಾವು ಇಲ್ಲಿ ನಮ್ಮ ಆಹಾರ ತಟ್ಟೆ ಯಾವ ರೀತಿ ಇರಬೇಕು ಅಂತ ನಾವು ನೋಡಿದಾಗ, ನಮ್ಮ ತಟ್ಟೆ ವರ್ಣಮಯ ಆಗಿರ್ಬೇಕು, ಅಂದ್ರೆ ಬಣ್ಣ ಬಣ್ಣಗಳಿಂದ, ಹಾ ಕಲರ್ಫುಲ್. ಯಾವಾಗ ಬಣ್ಣ ಬಣ್ಣಗಳಿಂದ ಕೂಡಿರುತ್ತೆ ಅವಾಗ ಅದರಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಹೇಳಬಹುದು. ಆಹಾರ ಹಣ್ಣು ತರಕಾರಿಗಳು ಎಲ್ಲವನ್ನೂ ನಮ್ಮ ತಟ್ಟೆಯಲ್ಲಿ, ಮೊಸರು ಇರ್ಬಹುದು, ಬೇಳೆಕಾಳು, ಎಲ್ಲವೂ ಬಣ್ಣ ಬಣ್ಣದ್ದಾಗಿರುತ್ತೆ. ನಾವು ತಿಂದಾಗ ಮಾತ್ರ ಅಲ್ಲಿ ಪ್ರತಿಯೊಂದು ಬಣ್ಣದಲ್ಲೂ ಒಂದೊಂದು ನಮ್ಮ ಪೋಷಿಸುವಂತ ಅಂಶಗಳಿವೆ. ಉದಾಹರಣೆಗೆ ಟೊಮ್ಯಾಟೊ ತಿಂದಾಗ ನಮಗೆ ಲೈಕೋಪೀನ್, ಈ ರೀತಿ ಒಂದು ಪರ್ಪಲ್ ಬಣ್ಣದ ಒಂದು ಆಹಾರ ತಿಂದಾಗ ಆಂಥೋಸಯಾನಿನ್, ಈ ರೀತಿ ಒಂದೊಂದು ಬಣ್ಣದಲ್ಲೂ ಒಂದೊಂದು ಅಂಶ ಇರ್ತದೆ, ಆಕ್ಟಿವ್ ಕಾಂಪೋನೆಂಟ್ಸ್ ಅಂತ ಹೇಳ್ತೀವಿ. ಅವೆಲ್ಲವೂ ನಮ್ ದೇಹಕ್ಕೆ ಬೇಕು. ಆಂಟಿ ಆಕ್ಸಿಡೆಂಟ್ಗಳು ಅನ್ನೋ ಒಂದು ಅಂಶ ಇಲ್ಲಿ ಬರುತ್ತೆ. ಆಂಟಿ ಆಕ್ಸಿಡೆಂಟ್ಗಳು ಏನು ಅಂತಂದ್ರೆ, ನಮ್ಮ ದೇಹದ ಚಯಾಪಚಯ ಕ್ರಿಯೆ ನಡೀತಾ ಇರಬೇಕಾದ್ರೆ ದೇಹದ ಒಳಗಡೆ ಫ್ರೀ ರ್ಯಾಡಿಕಲ್ಸ್ ಅನ್ನೋ ಒಂದು ಬೇಡವಾದಂತ ಅಂಶಗಳು ಉತ್ಪತ್ತಿ ಆಗುತ್ತೆ. ಆ ಅಂಶಗಳನ್ನ ನಾವು ಅದರಲ್ಲಿ ಒಂದು ಎಲೆಕ್ಟ್ರಾನ್ ಮಿಸ್ ಆಗಿರುತ್ತೆ ಅಂತ ಹೇಳ್ಬೋದು. ಆ ಎಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡ್ಲಿಕ್ಕೆ ನಾವು ಆಂಟಿ ಆಕ್ಸಿಡೆಂಟ್ ಗಳನ್ನ ಸೇವನೆ ಮಾಡಿದಾಗ ಫ್ರೀ ರ್ಯಾಡಿಕಲ್ ಗಳನ್ನೋದು ನಾಶ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಅವು ಒಂದು ಜೋಡಣೆ ಆಗ್ತಾ ಹೋಗಿ ಹೋಗಿ ಇಮ್ಯುನಿಟಿನೂ ಕಡಿಮೆ ಆಗುತ್ತೆ, ಜೊತೆಗೆ ಏಜಿಂಗ್ ಬೇಗ ವಯಸ್ಸಾಗೋದಿರ್ಬಹುದು, ಬೇಗ ಕೂದಲೆಲ್ಲ ನೆರೆ ಆಗೋದಿರ್ಬಹುದು, ಜೊತೆಗೆ ಕ್ಯಾನ್ಸರ್ ನಂತ ರೋಗಗಳು ಸಹ ಫ್ರೀ ರ್ಯಾಡಿಕಲ್ಸ್ ಬರುತ್ತೆ. ಸೊ ಹಾಗಾಗಿ ನಮ್ಮ ಆಹಾರ ಶೈಲಿನೇ ನಮ್ಮ ಆರೋಗ್ಯಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ನೀವು ಹೇಳಿದ್ರಿ ಆಂಟಿ ಆಕ್ಸಿಡ್ ಅಂತ ಹೇಳಿ, ಇದು ಇವತ್ತು ಬಹುದೊಡ್ಡ ಪ್ರಮಾಣದಲ್ಲಿ ಒಂದು ಸಮಸ್ಯೆ ಇದೆ. ಅಂದ್ರೆ ಎಲ್ರಿಗೂ ಗ್ಯಾಸ್ಟ್ರಿಕ್ ಆಗ್ತದೆ, ಮತ್ತೆ ಈ ಅವ್ರಿಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಬಂದಾಗೆ, ರೋಗಕ್ಕೆ ಒಳಗಾದಾಗೆ ಮೊದಲು ಅವ್ರಿಗೆ ಖಾಲಿ ಹೊಟ್ಟೆಗೆ ತೆಗೆದುಕೊಳ್ಳುವಂತ ಮಾತ್ರೆಗಳನ್ನ ಕಡ್ಡಾಯವಾಗಿ ಕೊಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ ಅದು, ಅಥವಾ ಇದರಿಂದ ಮತ್ತೆ ಬೇರೆ ಏನಾದರೂ ದುಷ್ಪರಿಣಾಮಗಳಾಗುವ ಸಾಧ್ಯತೆಗಳು ಇರ್ತದ? ಇದು ಗೊಂದಲಗಳು ನಮ್ಮಲ್ಲಿ ಜನಸಾಮಾನ್ಯರಲ್ಲಿ ಹೆಚ್ಚು ಇರ್ತದೆ. ಬಹುಶಃ ಅದು ಅವ್ರಿಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ವೈದ್ಯರು ಹೇಳಿದಾರೆ ಅಂತ ಹೇಳಿ ಅವನು ತಗೊಳ್ಳುವಂಥದ್ದು. ಇದು ಇದನ್ನ ಸ್ವಲ್ಪ ನಮ್ಮ ಕೇಳುಗರಿಗೆ ಸರಿಪಡಿಸಿ. ಇಲ್ಲಿ ನಾವು ಒಂದು ಮಾತನ್ನ ನೆನೆಸ್ಕೋಬೇಕಾಗುತ್ತೆ. ಹಿಪೋಕ್ರೇಟಸ್ ಅವರು ಏನ್ ಹೇಳಿದಾರೆ, ಲೈಕ್ ಫುಡ್ ಬಿ ಯುವರ್ ಮೆಡಿಸಿನ್, ಮೆಡಿಸಿನ್ ಬಿ ಫುಡ್ ಅಂತ ಹೇಳಿದ್ದಾರೆ. ಅದರರ್ಥ ಆಹಾರವೇ ಔಷಧಿ ಆಗಲಿ, ಔಷಧಿಯೇ ಆಹಾರವಾಗಲಿ ಅಂತ ಹೇಳಿ. ಹಾಗೆ ಆಗ್ಬೇಕು ಅಂತಂದ್ರೆ, ಈಗ ನಾವು ಔಷಧಿಯನ್ನ ಯಾವ ರೀತಿ ತಗೊಳ್ತೀವಿ, ಅದಕ್ಕೊಂದು ಕ್ವಾಂಟಿಟಿ ಇರುತ್ತೆ, ಇಷ್ಟು ಎಂ ಜಿ ತಗೋಬೇಕು, ಇಷ್ಟು ಫ್ರೀಕ್ವೆನ್ಸಿ ಇರುತ್ತೆ, ಒನ್ ಟೈಮ್ ತಗೊಳ್ಳಿ ಅಥವಾ ಎರಡು ಹೊತ್ತು ತಗೊಳ್ಳಿ ಈ ರೀತಿ ಇರುತ್ತೆ. ಸೊ ನಾವು ಆಹಾರವನ್ನು ಸಹ ಅದರಲ್ಲಿ ಏನಿದೆ ಏನು ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ಸರಿಯಾದ ಪ್ರಮಾಣ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಪ್ರಮಾಣದಲ್ಲಿ ತಗೊಂಡಾಗ ನಮ್ಗೆ ಯಾವ್ದೇ ರೋಗ ಬರೋಲ್ಲ ಅಂತ ಹೇಳ್ಬೋದು. ಇಲ್ಲಿ ಆಸಿಡಿಟಿ ಅಂತ ನೀವು ತಗೊಂಡಾಗ ಡಿಸ್ಪೇಜಿಯಾ ಅಂತಾನೆ ಹೇಳ್ಬಹುದು, ಹುಳಿ ಸುಡೋದು ಅಂತ ಹೇಳ್ತಾರೆ. ಸೊ ಆಸಿಡಿಟಿ ಅಂತ ಬಂದಾಗ ಯಾಕೆ ಕಾರಣ ಆಸಿಡಿಟಿ ಆಗಲಿಕ್ಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವಾಗ ನಾವು ನಾನು ಅವಾಗಲೇ ಹೇಳಿದೆ ಬೆಳಗಿನ ಉಪಹಾರ ಸೇವನೆ ಮಾಡಲಿಲ್ಲ ಅಂದ್ರೆ ಈ ರೀತಿ ತೊಂದರೆ ಆಗತ್ತೆ, ಇದನ್ನೂ ಒಂದು ತೊಂದ್ರೆನೆ. ನಾವು ಯಾವಾಗ ಊಟವನ್ನ ಸರಿಯಾದ ಸಮಯಕ್ಕೆ ತಿಂದೇ ಹೋದಾಗ ನಮ್ಮ ದೇಹದಲ್ಲಿ ಪೋಷಕಾಂಶಗಳನ್ನ ಕರಗಿಸ್ಲಿಕ್ಕೆ ಅರಗಿಸ್ಲಿಕ್ಕೆ ಕೆಲವೊಂದು ರಸಗಳು ಉತ್ಪತ್ತಿ ಆಗ್ತಾ ಇರುತ್ತೆ, ಆಸಿಡ್ಗಳು ಅಂತ ಹೇಳ್ತೀವಿ. ಸೊ ಬಾಯಲ್ಲಿ ಲಾಲ ರಸ ಇದ್ರೆ ಕರುಳಲ್ಲಿ ಒಂದು ರಸ, ಆ ರೀತಿ ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಒಂದು ರಸ, ಕಾರ್ಬೋಹೈಡ್ರೇಟ್ ನ ಮಾಡ್ಲಿಕ್ಕೆ ಒಂದು ರಸ, ಈ ರೀತಿ ಉತ್ಪತ್ತಿ ಆಗ್ತಾ ಇರುತ್ತೆ. ಅಲ್ಲಿ ನಮ್ಮ ಹೊಟ್ಟೆ ಒಳಗಡೆ ಎಸಿಡಿಕ್ ಪಿ ಎಚ್ ಇರುತ್ತೆ, ಬಹಳ ಒಂದು ಸುಡ್ತಕ್ಕಂತ ಪಿ ಎಚ್ ಅಂತ ಹೇಳ್ಬೋದು. ಆ ಪಿ ಎಚ್ ಅದು ರಸ ಮಾತ್ರ ತನ್ನಿಂದಾನೆ ಉತ್ಪತ್ತಿ ಮಾಡ್ತಾನೆ ಇರುತ್ತೆ. ನಾವು ಆಹಾರ ಹಾಕದೆ ಇದ್ರು ಸಹ ನಮ್ಮ ದೇಹ ಒಳಗಿನ ಕೆಲಸ ತನ್ನ ಕೆಲಸ ತಾನು ಮಾಡ್ತಾನೆ ಇರುತ್ತೆ. ಯಾವಾಗ ನಾವು ಊಟ ಮಾಡಿಲ್ಲ ಆದ್ರೆ ಅದು ರಸ ಉತ್ಪತ್ತಿ ಆಗ್ತಾ ಇದೆ, ಆವಾಗ ನಮ್ಗೆ ಎಸಿಡಿಟಿ ಆಗುತ್ತೆ. ಸೊ ಅದನ್ನ ನಾವು ಕಡಿಮೆ ಮಾಡ್ಬೇಕು ಅಂತಂದ್ರೆ ಪ್ರಮುಖವಾಗಿ ನಮ್ಮ ಆಹಾರದ ಸಮಯ ನಿಯಮಿತವಾಗಿರ್ಬೇಕು. ಜೊತೆಗೆ ನಾವು ಇನ್ ಕೇಸ್ ನನಗಾಗ್ಲೇ ಎಸಿಡಿಟಿ ಆಗಿದೆ, ಮಾತ್ರೆಗಳ ಬದಲಾಗಿ, ಮಾತ್ರೆನ ಸೀವಿಯರ್ ಆಗಿದ್ರೆ ಮಾತ್ರೆಗಳು ತಗೋಬಹುದು, ಆದ್ರೆ ಮಾತ್ರೆಗಳು ಬರಲಾರ್ದಂಗೆ ತಗೊಳ್ಲಾರ್ದಂಗ್ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಆಗಿರೋದ್ರಿಂದ ಈಗ ಇನ್ ಕೇಸ್ ಏನಾದ್ರೂ ಎಸಿಡಿಟಿ ಆದ್ರೆ ಪ್ರೋಟೀನ್ ಇರ್ತಕ್ಕಂತ ಆಹಾರ ಸೇವನೆ ಮಾಡಿದ್ರೆ ಅದು ಸ್ವಲ್ಪ ಮಟ್ಟಿಗೆ ನ್ಯೂಟ್ರಲೈಸ್ ಆಗತ್ತೆ ಅಂತ ಹೇಳ್ಬಹುದು. ಪ್ರೋಟೀನ್ ಇರ್ತಕ್ಕಂತ ಆಹಾರಗಳಂತಂದ್ರೆ ನಾನು ಹೇಳಿದಾಗ ನೀವು ಹಾಲು ಇರಬಹುದು, ಮಜ್ಜಿಗೆ ಇರಬಹುದು, ಇವುಗಳನ್ನ ತಗೊಂಡಾಗ ಸ್ವಲ್ಪ ಪ್ರಮಾಣದಲ್ಲಿ ಆ ಎಸಿಡಿಟಿ ಪ್ರಮಾಣ, ಕೆಲವೊಬ್ರು ಏನ್ ಹೇಳ್ತಾರೆ ಸೌತೆಕಾಯಿ ತಿನ್ಬೇಕು ಅಂತೆಲ್ಲ ಹೇಳ್ತಾರೆ. ಅದರ್ಥ ಏನು ಅಂತಂದ್ರೆ ಒಂದ್ ಆಹಾರ ಹಾಕ್ಬೇಕು ಹೊಟ್ಟೆ ಒಳಗಡೆ, ಆವಾಗ ಆ ಎಸಿಡಿಟಿ ಏನು ತನ್ನ ಕೆಲಸ ತಾನು ಮಾಡ್ತಾ ಇರತ್ತೆ, ಅದಕ್ಕೊಂದು ಆಹಾರ ಸಿಕ್ಕಾಗತ್ತೆ ಕರಗಿಸ್ಲಿಕ್ಕೆ. ಅದು ಪ್ರಮುಖವಾಗಿ ನಾವು ಹಾಲು ಅಥವಾ ಮಜ್ಜಿಗೆನ ಕುಡಿಯೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಬಹುದು. ತುಂಬಾ ಸುದೀರ್ಘವಾಗಿರ್ತಕ್ಕಂತ ಚರ್ಚೆಯಲ್ಲಿ ನಮ್ಮ ಕೇಳಿದ್ರೆ ಸೂಕ್ತ ಮಾಹಿತಿಗಳನ್ನು ಮಾಡಿಕೊಟ್ರಿ. ಇನ್ನು ಯಾವಾಗಲೂ ನಮ್ಮ ತಟ್ಟೆ ಆಹಾರದ ವೈವಿಧ್ಯತೆಯಿಂದ ಕೂಡಿರ್ಬೇಕು. ಹಣ್ಣು, ಹಂಪಲು, ದವಸ ಧಾನ್ಯಗಳು ಮತ್ತು ತರಕಾರಿ, ಸೊಪ್ಪು, ಈ ಎಲ್ಲವುಗಳಿಂದಲೂ ಸಹಿತ ಕೂಡಿರ್ಬೇಕು ಅಂತಕ್ಕಂಥ ಮಾಹಿತಿಗಳನ್ನೆಲ್ಲ ಮಾಡಿಕೊಟ್ರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಆಹಾರದ ಪಾತ್ರ ಕುರಿತು ಆಹಾರ ವಿಜ್ಞಾನಿ ಡಾಕ್ಟರ್ ಶಿಲ್ಪಾ ಹೆಚ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ಗೀತೆಗಳನ್ನು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾರಜನಕ ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು.